पापा हमेशा कहते हैं, या तो भीड़ में खो जाओ या नंबर एक हो जाओ। मुझे नंबर एक बनाने के लिए उन्होंने अपनी ख्वाहिशों को नंबर दो पर रखा, कभी समझौता नहीं किया। आज मैं उनके लिए घर बनवा रहा हूं और अब बारी मेरी है समझौता ना करने की, क्योंकि घर जिंदगी में सिर्फ एक ही बार बनता है। तभी तो सीमेंट भी चुना, तो देश का नंबर एक अल्ट्राटेक। घर एक, मौका एक, इसलिए सीमेंट भी देश का नंबर एक अल्ट्राटेक। ಆತ್ಮೀಯ ರೈತ ಬಂಧುವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಬಾಳೆ ಬೇಸಾಯದಲ್ಲಿನ ಅನುಭವ ಕುರಿತು ಬಸವನ ಬಾಗೇವಾಡಿ ತಾಲೂಕು ಕುಬಕಡ್ಡಿ ಗ್ರಾಮದ ಈರಣ್ಣಹಳ್ಳಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಬಸವನ ಬಾಗೇವಾಡಿ ತಾಲೂಕು ಕುಬಕಡ್ಡಿ ಗ್ರಾಮದ ಪ್ರಗತಿಪರ ರೈತರಾಗಿರುವಂತಹ ಈರಣ್ಣಹಳ್ಳಿಯವರು ನಮ್ಮ ಜೊತೆಗಿದ್ದಾರೆ. ಕಳೆದ ಸುಮಾರು 14 ವರ್ಷಗಳಿಂದ ಅವರು ಬಾಳೆಹಣ್ಣಿನ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಅದರೊಳಗೆ ಸಾಕಷ್ಟು ಪ್ರಗತಿಯನ್ನ ಕೂಡ ಕಂಡಿದ್ದಾರೆ. ಯಾವ ರೀತಿ ಅವರು ಬಾಳೆ ಬೇಸಾಯವನ್ನ ಮಾಡ್ತಾ ಇದ್ದಾರೆ, ಯಾಕೆ ಅದನ್ನೇ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆ ಅವರಿಗೆ ಸಿಕ್ತು, ಈ ಎಲ್ಲ ವಿಚಾರಗಳನ್ನ ನಾವು ಮಾಡಿಕೊಳ್ಳೋಣ. ವಿಶೇಷವಾಗಿ ಅವರು ಬಾಳೆಹಣ್ಣನ್ನ ರಫ್ತು ಕೂಡ ಮಾಡ್ತಾ ಇರುವಂತದ್ದನ್ನ ನಾವು ನೋಡಬಹುದು. ಮಾರ್ಕೆಟಿಂಗ್ ಬಗ್ಗೆ ಅನುಭವಗಳನ್ನ ಕೂಡ ಅವರು ಇವತ್ತ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಈರಣ್ಣಹಳ್ಳಿಯವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬಾಳೆ ಬೇಸಾಯ ಮಾಡಬೇಕು ಅಂತ ಹೇಳಿ ಯಾಕೆ ನಿಮಗೆ ಪ್ರೇರಣೆ ಆಯ್ತು? ಬಾಳೆ ಬೇಸಾಯ ಮಾಡ್ಬೇಕಂತಂದ್ರೆ ನಮ್ದು ಎಕ್ಸಾಮ್ ಸಾಲ ಮಾಡಿತನ ರೀ. ಸಾಲಿ ಕಲಿತಿದ್ದೆ, ಸಾಲಿ ಕಲಿತು ಏನ್ರ ಮುಂದೆ ಆಗ್ಬೇಕು ಅನ್ನೋಕೊಂಡು ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ರಿ. ಅಷ್ಟೊ ತನಕ ಒಣ ಬೇಸಾಯ ಇದ್ದು ರೀ. ನಾನು ಹಿಂಗ ಅಚಾನಕ್ ಒಂದು 2 ಬೋರ್ ಹಾಕ್ಸೇನ್ರಿ. ಅವು ಒಳ್ಳೆ ನೀರಾದ್ವು ರೀ. ನೀರಾದ ಕೂಡಲೇನ ತಡವಲ್ಗ ಅಂತ ಹೇಳಿ ಇಂಡಿಯಾವ್ರದ್ದು ಒಂದು ದೊಡ್ಡ ಪಡ ಐತ್ರಿ. ನಮ್ಮಲ್ಲಿ ರೂಢಿಗೆ ಅವ್ರು ಹೇಳಿದ್ರಿ, ಬಾಳಿ ಚಲೋ ಬೆಳೀತಾರ, ಬಾಳಿದಿಂತ ಒಳ್ಳೆ ಇದು ಅನಿಸ್ತತಿ. ಬಾಳಿ ಹೆಂಗಪ್ಪ ಅಂದ್ರೆ ಕುರ್ಸೆ ಮೇಲೆ ಕೂತ ಒಬ್ಬ ಆಫೀಸರ್ ಆರಾಮವಾಗಿ ಜೀವನ ಹೆಂಗ್ ಕಳಿಬಹುದು, ಹಂಗ ರೈತ ಒಬ್ಬ ಬಾಳೆ ಹಚ್ಕೊಂಡು ಕೆಸಿಂದ ಒಬ್ಬ ಆಫೀಸರ್ಗಳ ಇರುವಂತ ಏಕೈಕ ಪೀಕ್ ಅಂದ್ರನ ಬಾಳೆ ಅಂತೇಳಿ ನನಗ ಒಬ್ಬ ಇಂಡಿಯಾ ಅವ್ರು ತಡಬಲಗದೊಳಗ ಶ್ರೀಮಂತ ಇಂಡಿಯಾ ಅಂತೇಳಿ ನನಗೊಂದು ಸ್ವಲ್ಪ ಅವರು ಮನವರಿಕೆ ಮಾಡಿದ್ರಿ. ನಮ್ಮ ತೋಟ ನೋಡಕ್ ಬರಿ ಒಂದ್ಸಲ ಬಾಳೆ ಚಲೋ ಐತಿ ಅತಂದ್ರಿ. ತೋಟ ನೋಡ್ಲಕ್ ಹೋದೆ ರೀ, ಒಳ್ಳೆ ಅನಿಸ್ತ್ರಿ, ಜಬರ್ದಸ್ತ್ ಅನಿಸ್ತು. ನಾನು ಬಾಳಿಗೆ ಬರಬೇಕು ಅನಿಸ್ತು. ಬಾಳಿ ಬರಬೇಕಂದ ಕೂಡಲೇನು ಬಂದ್ಗಳನ್ನ ಒಂದ್ 2 ಬೋರ್ ಹಾಕ್ಸ, ಒಳ್ಳೆ ನೀರಾದು. ನೀರಾದ ಕೂಡಲೇ ಬಾಳೆ ಹೆಚ್ಚಿನ ಸರ. ಬಾಳೆ ಹೆಚ್ಚಿದ್ರ ನನಗೆ ಒಳ್ಳೆ ಪೀಕ್. ನಮ್ಮ ಮನೆತನದೊಳಗನ 100,000 ಅನ್ನುವಂಥದ್ದನ್ನ ಕಂಡುಕೊಂಡಿದ್ದಿಲ್ಲ. ನಾವು 100,000 ರೂಪಾಯಿ ಅನ್ನೋದ ಕಂಡಿದ್ದಿಲ್ಲ. ನಾನು ಫಸ್ಟಿಗೆ 4,000 ಬಡ್ಡಿ ಮಾಡೀನಿ. 20.9 ಲಕ್ಷ ರೂಪಾಯಿ ನಾನು ಒಮ್ಮೆಗಲೇ ಗುತ್ತಿಗೆನ ಕೊಟ್ಟಿನಿ. ನನಗೆ ಹೇಳತೀರದಷ್ಟು ಸಂತೋಷ ಇರಗಲ್ಲ ಆಗ್ತಿತ್ತು. ನಂತರ ನಾ ಹಂಗ ಇನ್ವೆಸ್ಟ್ ಮಾಡ್ಕೋತ ಹೋಗ್ತಾ ಒಂದು 8 ಬೋರ್ ಹಾಕಿನಿ. ಸಾಕಷ್ಟು ನೀರಾವರಿ ಆಯ್ತು. ಆಮೇಲೆ ನಾನು ಬಾಳೆನ ನನ್ನ ಮೂಲ ಬೆಳೆನ ಅಂತ ಹೇಳಿಸಿಂದ ಬಾಳೆನ ಮಾಡ್ಕೋತ ಹೊಂಟೀನಿ. ಅದ್ರೊಳಗ ನನಗೆ ಇತಿಮಿತಿ ಇಲ್ಲಾರದಷ್ಟು ಇನ್ಕಮ್ ಬಂದೈತಿ, ಬರ್ಲಾಕು ಹತ್ತೈತಿ. ಆದ್ರೆ ಈ 2 ವರ್ಷದಿಂದ ಕೊರೋನಾದಿಂದ ಒಂದು ಸ್ವಲ್ಪ ರೇಟ್ ಕಡಿಮೆ ಆಗಿ, ಆದ್ರೂ ಈ ವರ್ಷ ಚೆನ್ನಾಗೈತಿ. ಅದನ್ನ ಹೆಂಗ್ ಹಚ್ಚೋದು, ಯಾವ ತಿಂಗಳೊಳಗೆ ಹಚ್ಚೋದಪ್ಪ ಅಂತಂದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಹಚ್ಚಿದ್ರೆ 90% ನೀವು ಔಷಧ ಅತಿ ಕಡಿಮೆ ಖರ್ಚಿನೊಳಗೆ ಬರುವಂತ ಅವಧಿಗಳಿವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್. ಇನ್ನು ಉಳಿದ ತಿಂಗಳೊಳಗೆ ಹಚ್ಚಿದ್ರೆ ಸ್ವಲ್ಪ ಏಕ್ದಮ್ ಟಿಶ್ಯೂ ಕಲ್ಚರ್ ಆಗಿ ಬಹಳ ಮೆಹನತ್ ಮಾಡ್ಬೇಕಾಗತಿ, ಬರುವಂತ ಇಳುವರಿ ಸಿಗುದಿಲ್ಲ. ಈ ಜೂನ್ ಜುಲೈ ಆಗಸ್ಟ್ ಒಳಗೆ ಹಚ್ಚಿದ್ರೆ ಮಿನಿಮಮ್ 30-40 ಕಿಲೋ ಎವರೇಜ್ ಸರಾಸರಿ ಒಳಗೆ ಸಿಕ್ಕೇ ಸಿಗ್ತತಿ. ಅತಿ ಕಡಿಮೆ ಖರ್ಚಿನೊಳಗೆ ಆಗ್ತತಿ. ಮೇನ್ ತತಿ ಅಂದ್ರ ಅದೇ. ಮತ್ತಿನ್ನ ಅದನ್ನ ವ್ಯಾಪಾರ ಮಾಡೋದು ಹೆಂಗಪ್ಪ ಅಂತಂದ್ರ ಲೋಕಲ್ ಅಂತೂ ಇದ್ದೇ ಇರ್ತಾರ. ಲೋಕಲ್ ಇರ್ಲಿಲ್ಲ ಅಂದ್ರೆ ಒಳ್ಳೆ ಕ್ವಾಲಿಟಿ ತಂದ್ರ ನೀವು ಒಂದ್ ಸ್ವಲ್ಪ ನಾನು ಮಾಹಿತಿ ತಗೊಂಡ್ರ ಎಕ್ಸ್ಪೋರ್ಟ್ದವ್ರಾಗ್ಲಿ ದಿಲ್ಲಿ ಕಟಿಂಗ್ದವ್ರಾಗ್ಲಿ ನನಗೆ ಬಹಳ ಸಮೀಪದಾರ ಅನ್ನೋದಕ್ಕಿಂತಲೂ ಇವರು ಒಬ್ಬ ರೈತರು ಬಾಳೆ ಅತಿ ಹೆಚ್ಚು ಬೆಳೀತಾರ. ಇವ್ರ ಎಲ್ಲಾರು ರೈತರು ಇವರಲ್ಲಿ ಬರ್ತಾರ. ಇವ್ರನ್ನ ಹಿಡ್ಕೊಂಡ್ರ ಮತ್ತೆ ನನಗೆ 2-3 ಭಾಷೆನೂ ಬರ್ತಾವ್ರಿ, ಹಿಂದಿ, ಮರಾಠಿ, ಕನ್ನಡ. ಮತ್ತೆ ಅವ್ರು ನನ್ನ ಹಂತಲ್ಲಿ ಬಂದ ಕೇಸಿಂದ ಇವರು 16 ರೈತರು ಅದಾರ. ಇವ್ರನ್ನ ಹಿಡಿದ್ರ ಎಲ್ಲಾರು ಬಾಳಿ ಕೊಡ್ತಾರ. ಮತ್ತೆ ಇವ್ರ ಮಾರ್ಗದರ್ಶನದೊಳಗನ ಹೆಚ್ಚು ಕಡಿಮೆ 90% ಇವ್ರ ಮಾರ್ಗದರ್ಶನದಾಗ ಬೆಳೀತಾರ ಅಂತ ಹೇಳಿ ನನ್ನ ಕಡೆ ಬಂದ್ರ ಬಂದ ಕೇಸಿಂದ ಒಂದ್ ರೇಟ್ ನನ್ನ ಅಂತೇಳಿ ಒಂದ್ ರೇಟ್ ನಿಗದಿ ಮಾಡಿ ಅವ್ರು ಇದ್ದ ಬಾಳಿ ತಮಗ್ ಬೇಕಾಗುವಂತ ಕ್ವಾಲಿಟಿಯನ್ನ ಎಕ್ಸ್ಪೋರ್ಟ್ ಮೀನ್ಸ್ ಕ್ವಾಲಿಟಿ ಇರ್ಬೇಕು ಯಾವುದೇ ಒಂದು ವಸ್ತು ಅವ್ರಿಗೆ ಅಂತ ಕ್ವಾಲಿಟಿ ಇತ್ತಪ್ಪ ಅಂದ್ರೆ 70-90% ಒಯ್ದೇ ಒಯ್ತಾರೆ. ಉಳಿದಿದ್ದನ್ನ ಲೋಕಲ್ ಕೊಡ್ಬೋದು ನಾವು ಅಷ್ಟೇ ರೀ.

36 ದಿಂದ 46 ಕ್ಯಾಲಿಬರ್, ಅದ್ರ ಸುತ್ತಳತೆ ಅಷ್ಟು ದಪ್ಪ ಆಗ್ಬೇಕು. ಅಷ್ಟು ದಪ್ಪ ಆದ ಕೂಡಲೇ ಅದು ಹಾರ್ವೆಸ್ಟಿಂಗ್ ಬಂದೈತಿ ಅಂತ ಹೇಳಿ ತಿಳ್ಕೊಂಡ ಕೆಸಿಂದ ನಾವು ಹಾರ್ವೆಸ್ಟಿಂಗ್ ಮಾಡ್ಬೇಕು. ಹಾರ್ವೆಸ್ಟಿಂಗ್ ಬಂದಾಗ ನಾವು ಹಾರ್ವೆಸ್ಟಿಂಗ್ ಮಾಡ್ಲಿಲ್ಲ ಅಂದ್ರ ಅವಾಗಾದ್ರೂ ಏಜ್ನು ಕಡಿಮೆ ಆಗಿರುತ್ತ, ಬೆಳೆಯುವಂತ ಗಿಡಕ್ಕ ಏಜ್ ಕಡಿಮೆ ಆಗಿರ್ತೈತಿ, ಸೊಂಟದಾಗ ಮುರಿತೈತಿ ಅಥವಾ ಪೀ ಪೆರೆ ಕಿತ್ತು ಬೀಳ್ತೈತಿ, ಹಣ್ಣಾಗೋ ಚಾನ್ಸಸ್ ಇರ್ತೈತಿ, ಕಾಯರೆ ಸಿಗುತ್ತದ್ರಿ. ಅವ ಆಗೋಕ್ಕಿಂತ ಮುಂಚಿತವಾಗಿ ಯಾವಾಗ ಕಟಿಂಗ್ ಮಾಡಬೇಕು, ಅದು ಹಾರ್ವೆಸ್ಟಿಂಗ್ ಮಾಡಬೇಕು, ಯಾವಾಗ ಸೇಲ್ ಮಾಡಬೇಕು ಅನ್ನೋದು ನಮ್ಮದೇ ಆದಂತ ಒಂದ್ ಸ್ವಲ್ಪ ಅನುಭವ ಇರ್ಬೇಕ್ರಿ. ಅದು ಇಂಪಾರ್ಟೆಂಟ್. ಯಾವ್ದು ವಸ್ತು ಕಟಿಂಗ್ ಬಂದೈತಿ, ಯಾವ್ದು ವಸ್ತು ರಾಶಿಗೆ ಬಂದೈತಿ, ಅದು ಬಹಳ ಮೇನ್. ನಾವು ವರ್ಷವಿಡೀನು ದುಡ್ದಿರ್ತೇವೆ, ರಾಶಿನ ಮಾಡ್ಲಾಕ್ ಬರ್ಲಿಲ್ಲ ಅಂದ್ರ ನಾವು ವಸ್ತುವಿಡಿ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡತ್ರಿ. ಅದು ಇಂಪಾರ್ಟೆಂಟ್. ಮತ್ತೆ ಈ ಬಿಟ್ರ 6-7 ತಿಂಗಳಿಗೆ ಈ ಬಿರುಗಾಳಿ ಅಂತ ಬಿಡ್ತಾವ್ರಿ. ಅವಾಗ ನಾವು ನಮ್ಮ ನೆಲಕ್ಕೆ ಅನುಗುಣವಾಗಿಯೋ ಹೆಂಗ ಗೊತ್ತಿಲ್ಲ, ನಾವು ಫರ್ಟಿಲೈಸರ್ ಅನ್ನು ಹಂಗ ಕೊಡ್ತೇವೆ, ಸಾವಯವನು ಹಂಗ ಬೆಳೆಸ್ತೇವೆ, ಮತ್ತ ಇವು ಮೈಕ್ರೋನ್ಯೂಟ್ರಿಯಂಟ್ ಹಂಗ ಕೊಡ್ತೇವ್ರಿ. ಎಲ್ಲಾ ಕಡೆನು ಎಲ್ಲಾ ರೈತರು ಹೇಳ್ತಾರ ನಮ್ಮ ಗಿಡ ಬಿಡ್ತಾವ್ರಿ ಹೆಂಗ್ ಮಾಡೋನು, ಒಟ್ಟ ನಿಂದ್ರಂಗಿಲ್ಲ ಅಂತ ಹೇಳ್ತಾರ. ನಾವು ಬೆಳೆಸುವುದನ್ನ ಅಟ್ಟ ಸದೃಢವಾಗಿನ ಬೆಳೆಸ್ತೇವೆ, ನಮ್ಮ ಒಟ್ಟ ಗಿಡ ಬೆಳಂಗಿಲ್ಲ, ಬೆಲ್ಟ್ ಹಾಕಂಗಿಲ್ಲ, ಮೇಡಿ ಕೊಡಂಗಿಲ್ಲ, ಸರಾಸರಿ ಒಳಗೆ 30-40 ಕಿಲೋ ಎವರೇಜ್ 30 ಎಕರೆನು ಇದ್ದೇ ಇರ್ತೈತಿ. ಅಂದ್ರ ಗಿಡ ಏನಿರ್ತೈತಿಲ್ಲ ಅದರದ ಗೊನಿ ತೂಕ ಬಹಳ ಚಲೋ ಬರ್ತದ ನಿಮ್ದಂತೀರಿ? ಹಾ ಚಲೋ ಬರ್ತೈತಲ್ರಿ. ಹೆಚ್ಚು ಕಡಿಮೆ ಗೊನಿ ತೂಕ ಬರ್ತದ ಅನ್ನೋದಕ್ಕಿಂತಲೂ ರೀ 1 ಎಕರೆ 2 ಎಕರೆ ಮಾಡಿಕೆಸಿಂದ 50-60 ಎಕರೆ ಎಲ್ಲೋ ಒಬ್ರು ತೆಗೆದಿರ್ಬಹುದು. ಆದ್ರೆ ನಮ್ಮ ಇಳುವರಿ ಈ ಕಡೆ ಶಿರೋಳ, ಬುದ್ನಿ, ಮಂಟೂರ, ಹಂದಿಗುಂದ, ಮೆಳ್ಳಿಗೇರಿ ಇವೆಲ್ಲ ಸರಾಸರಿ ಒಳಗ ಹೆಚ್ಚು ಕಡಿಮೆ ನಮ್ಮ 25 ಕಿಲೋ ಬೀಳ್ತಾವ್ರಿ, 30 ಕಿಲೋ ಬೀಳ್ತಾವ ಅಂತ ಹೇಳ್ತಾರ. ಅದ ಮಾಡುವಂತ ರೀತಿನೂ ಇರ್ತೈತ್ರಿ. ಮತ್ತ 7 ತಿಂಗಳ ಒಳಗ ನಾವು ಏನ್ ಬೆಳೆಸ್ತೇವ ಅದ ಮೇನ್. ಅದಕ್ಕೆ ನಾವು 7 ತಿಂಗಳ ಒಳಗೆ ಎಷ್ಟು ಮೇಯಿಸ್ತೇವ ಬಾಳಿಗೆ ಅಷ್ಟ ಫಲವನ್ನು ಕೊಡ್ತೈತಿ. ಹೆಚ್ಚು ಕಡಿಮೆ ನಮ್ಮ 35 ಮೇಲನ ಇರ್ತಾವ್ರಿ ಎವರೇಜ್. 30 ಹಿಡ್ಕೊಂಡ್ ಕೆಸಿನ 40-45 ಕಿಲೋನು ಎವರೇಜ್ ಬರ್ತಾವು. ಪ್ರತಿ ಒಂದ್ ಎಕರೆಗೂ ನಮ್ ನಮ್ಮ 45-50 ಟನ್ ಸರಾಸರಿ ಒಳಗೆ ಬೀಳ್ತೈತಿ. ಮತ್ ನೀವು ಎಂತ ಕಡಿಮೆ ಆಗೈತಿಪ್ಪ ಅಂದ್ರೂ 8 ರೂಪಾಯಿ ರೇಟ್ ಇದ್ರು 3-4 ಲಕ್ಷ ರೂಪಾಯಿ ಆರಾಮ್ ಆದಾಯ ಬರ್ತೈತಿ. ಈ ಕೊರೋನಾದಾಗ ಒಂದ್ ಸ್ವಲ್ಪ ಕಡಿಮೆ ಆತು. ಈ ಸದ್ ಪ್ರೆಸೆಂಟ್ ರೇಟ್ ಐತಿ. ಒಂದ್ ಎಕರೆಕ್ ನನ್ನ ಅಂದಾಜ್ ಯಾವ್ದೇ ರೈತರು ಬಾಳಿ ಮಾಡ್ತೀನಿ ಅಂದ್ರ ಈ ಸದ್ ಇದ್ರ ಒಂದ್ ಎಕರೆಕ 6-7 ಲಕ್ಷ ರೂಪಾಯಿ ಆರಾಮ್ಸೆ ಬರ್ತೈತಿ. ಅತಿ ಮೇಹನತ್ ಇಲ್ಲ, ಅತಿ ಖರ್ಚು ಕಡಿಮೆ, ಆರಾಮ ಇರುವಂತ ಪೀಕ್ ಅಂದ್ರ ಬಾಳಿ. ಮತ್ ನೀವು ದ್ರಾಕ್ಷಿ ಗಟ್ಟಲೆ ಆ ಎಣ್ಣೆ ಹೊಡಿಬೇಕು, ಈ ಎಣ್ಣೆ ಹೊಡಿಬೇಕು, ಅಷ್ಟು ಮೇಹನತ್ ಮಾಡಬೇಕು, ಸಿಟ್ಟು ಬರುವಂತದಾಗದ ಇದಲ್ಲ. ಬಾಳೆಪ್ಪ ಅಂದ್ರ ಬಾಳೆ ಒಬ್ಬ ಪೂಜೆಕ ಒಂದ್ ಗಿಡ ನಟ್ರ ಎಷ್ಟೊಂದು ಸಿರಿ ಅನಿಸ್ತತಿ, ಅಷ್ಟೊಂದು ಸಿರಿತನದಿಂದ ಇರುವಂತ ಏಕೈಕ ಪೀಕ್ ಅಂದ್ರ ಬಾಳೆ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ಈಗ ಲೋಕಲ್ ಮಾರ್ಕೆಟ್ಗೆ ಅಂತೂ ನಾವು ಬಾಳೆಯನ್ನ ಸಾಕಷ್ಟು ಜನ ಬೆಳೀತಾ ಇದ್ದಾರೆ, ತಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀರಿ. ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಸಂದರ್ಭದೊಳಗ ಏನೇನು ಮಾಡಬೇಕು ಅನ್ನುವಂಥದ್ದು ಕೂಡ ತಾವು ಹೇಳಿದ್ರಿ, ಯಾವ ರೀತಿ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ತಾವು ಹೇಳಿದ್ರಿ. ಎಕ್ಸ್ಪೋರ್ಟ್ ಸಲುವಾಗಿ ನಾವು ಮಾರಾಟ ಮಾಡಿದೀವಿ ಅಂತಂದ್ರ ಎಷ್ಟು ವ್ಯತ್ಯಾಸ ಆಗ್ತದೆ ನಮ್ಮ ರೈತರಿಗೆ ಅವರ ಆದಾಯದೊಳಗ? ಸರ್ ಎಕ್ಸ್ಪೋರ್ಟ್ ಅಂದ್ರ ಫಸ್ಟ್ ಅಂದ್ರ ಎಕ್ಸ್ಪೋರ್ಟ್ ಮೀನ್ಸ್ ಕ್ವಾಲಿಟಿ. ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಯಾವುದೇ ಒಂದು ವಸ್ತು ನೀವು ಬನಾನ ತಗೋರಿ, ಪಪ್ಪಾಯಿ ತಗೋರಿ, ಕ್ಯಾಪ್ಸಿಕಮ್ ತಗೋರಿ, ದ್ರಾಕ್ಷಿ ತಗೋರಿ, ಉಳ್ಳಿಗಡ್ಡಿ ತಗೋರಿ, ಎಕ್ಸ್ಪೋರ್ಟ್ ಇರುವಂತ ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಒಂದು ಇನ್ನು ಎರಡನೇದು 7 ತಿಂಗಳಿಗೆ ಏನು ಗೊಣಿ ಹಾಕ್ತಾಯಿರಲ್ಲ, ಆ ಗೊಣಿ ಹಾಕುವಾಗ ಆ ಕಂಪನಿಯವ್ರು ಬರ್ತಾರ್ರಿ, ದೇಸಾಯಿ ಕಂಪನಿಯವ್ರು ಬರ್ತಾರ, ಚಾಂದ್ ಫ್ರೂಟ್ದವ್ರು ಬರ್ತಾರ, ಫ್ರೆಶ್ ಮಾರ್ಟ್ದವ್ರು ಬರ್ತಾರ, ಧರತಿಯವರು ಬರ್ತಾರ. ಹೆಚ್ಚು ಕಡಿಮೆ ಒಬ್ಬರನ್ನಿಲ್ಲ ಇಬ್ಬರ ನಂತರ ಆ ಗೊಣಿ ಹಾಕು ಸೀಸನ್ದೊಳಗೆ ಹೆಚ್ಚು ಕಡಿಮೆ ಅಂದ್ರ ಈಗ ಮಾರ್ಚ್ ಏಪ್ರಿಲ್ದಾಗ ನಾನು ಕರೆಸ್ತೇನೆ ಅವ್ರಿಗೆ. ಕರೆಸಿದ ಕೂಡಲೇನ ಅವ್ರದೇ ಆದಂತ ಒಂದು ಸ್ವಲ್ಪ ಸ್ಪ್ರೇಯರ್ ಇರ್ತಾವ, ಒಂದ್ 2-3 ಸಲ ಸ್ಪ್ರೇಯರ್ ಮಾಡ್ಕೇಸಿಂದ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರ್ತತಿ. ಅವ್ರು ಅನುಭವಿಸಬೇಕಾ ಮುದ್ದಮ್ಮ ರೈತರಿಗೆ ಯಾವ ಖರ್ಚ ಕಂದಗಳಿಲ್ಲ, ಅವ್ರದೇ ಆದಂತ ಲೇಬರ್, ಅವ್ರದೇ ಆದಂತ ಎಣ್ಣೆ, ನಾವು ಸ್ಕರ್ಟಿಂಗ್ ಬ್ಯಾಗ್ ಮಾತ್ರ ಕೊಡಬೇಕು. 3-4 ಸಲ ಅವ್ರು ಏನೆಲ್ಲ ಎಣ್ಣೆ ಸ್ಪ್ರೇ ಮಾಡ್ತಾರ ಅದ ಖರ್ಚ ವ್ಯರ್ಥ ಏನೂ ಇಲ್ಲ. ನಾವು ಹೆಚ್ಚು ಕಡಿಮೆ ಅವ್ರಿಗೆ 90% ಅವ್ರಿಗೆ ಬಾಳಿ ಕೊಡಬೇಕು. ಯಾಕಂದ್ರೆ ನಮ್ಮ ಹೊಲಕ್ಕೆ ದುಡಿದಿರ್ತಾರೆ, ಅವ್ರು 1 ರೂಪಾಯಿನು ಖರ್ಚು ತಗೊಂಡಿರಂಗಿಲ್ಲ, ಸ್ಪ್ರೇನು ಮಾಡಿರ್ತಾರ, ಮತ್ತ ಅದ್ರ ಹೂನು ಮುರಿದಿರ್ತಾರ, ಸ್ಕರ್ಟಿಂಗ್ ಬ್ಯಾಗ್ ಹಾಕಿರ್ತಾರ, ಬ್ಯಾಗಿಂದ ಮಾತ್ರ ತಗೋತಾರ, ಒಂದ್ ಬ್ಯಾಗಿಗೆ 7 ರೂಪಾಯಿ. ನಮ್ಮ ಎಷ್ಟು ಬಡ್ಡಿ ಇರ್ತಾವ ಅದ್ರ ಮ್ಯಾಲ ಆ ಬ್ಯಾಗಿಂಗ್ ಖರ್ಚು ಪ್ಲಸ್ ಹಾಕು ಹಾಕಿಸಿಂದ ಅದ್ರ ಟೋಟಲ್ ಒಳಗೆ ಅಷ್ಟು ತಗೋತಾರ್ರಿ. ಅದು ನಾವು ಅವ್ರಿಗೆ ಮಾಲು ಹೋದ ಮ್ಯಾಲ ನಮಗೆ ದುಡ್ಡು ಬರುವಾಗ ಆ ಖರ್ಚು ಮುರ್ಕೊಡ್ತಾರೆ. ಬಿಟ್ರ ಹೆಚ್ಚು ಕಡಿಮೆ ಲೋಕಲ್ಕ ಎಕ್ಸ್ಪೋರ್ಟ್ ಕ ರೇಟ್ ಪಾ ಅಂದ್ರ ಲೋಕಲ್ ರೇಟ್ 10 ರೂಪಾಯಿ ಇದ್ದಾಗ ಅವ್ರದ 14-15 ರೂಪಾಯಿ ಇರ್ತೈತಿ. ಪರ್ ಕೆಜಿ ಇಂದ 4-5 ರೂಪಾಯಿ ವ್ಯತ್ಯಾಸ ಇರ್ತೈತಿ.

ತನ್ನ ಒಂದ ಸತ್ವವನ್ನಾಗಲಿ ಅದ ಬಿಟ್ಟು ಕೊಟ್ಟು ಬಿಡ್ತದ ಮರಿಗಿಡಕ್ಕ. ಮರಿಗಿಡ ಜಕ್ಕೊಂಡ್ ಕೆಸಿಂದ ಆಟೋಮೆಟಿಕ್ ಒಂದ್ ನಾಲ್ಕೈದು ತಿಂಗಳದಾಗ ತನ್ನಿಂದ ತಾನ ಮುದ್ದೆ ಆಗಿ ಅದ್ರ ತನ್ನ ಶಕ್ತಿ ಕಳ್ಕೊಂಡ್ ಕೆಸಿಂದ ನೆಲಕ್ ಬಿದ್ದು ಬಿಡ್ತತಿ. ಅದನ್ನ ತೆಗೆದು ಒಂದ್ ಸಾಲಿಗೆ ಹಾಕ್ಬಿಡ್ತೇವ ಅಷ್ಟೇ. ಅದನ್ನೇನಾದ್ರೂ ನೀವು ಗೊಬ್ಬರ ಅಂತ ಹೇಳಿ ಉಪಯೋಗ ಮಾಡ್ತಾ ಇದ್ರಿ? ಅದು ಗೊಬ್ಬರದ ನೋಡ್ ಸರ, ಇದು ಬಹಳ ಮೇನ್ ಐತಿ. ನಾವು ಹೆಚ್ಚು ಕಡಿಮೆ ನೀವು ಒಂದ್ ಸಲ ಅದ ಬಾಳಿ ಬರ್ಲಿ ಬರ್ಲಾರ್ದ ಇರ್ಲಿ, ಮೂರ್ ವರ್ಷ ನೀವು ಬಾಳಿ ಬೆಳೆದಿದ್ದಾದ್ರ ಆ ತಪ್ಪಲನ್ನ ಹರಿಸಿಂಗ್ ಏನ್ ಬರ್ತತಿ, ಅದ್ರ ವೇಸ್ಟ್ ಏನ್ ಬರ್ತತಿ, ಬಾಳಿ ತಪ್ಪಲಾಗ್ಲಿ ಗೆಜ್ಜಾಗ್ಲಿ ಮರಿ ಆಗ್ಲಿ ಅದ್ರ ವೇಸ್ಟ್ ಏನ್ ಬರ್ತತಿ, ಒಂದ್ ಸಾಲ ಬಿಟ್ಟು ಒಂದ್ ಸಾಲ ತುಂಬಿರ್ತೇವ. ಮತ್ತ ನೂರಕ್ಕ ಏಳು ಎಂಟು ತಿಂಗಳಾದ್ಮೇಲೆ ನೂರಕ್ಕೆ 70-80% ತಿಪ್ಪಿ ಗೊಬ್ಬರನ ಆಲ್ರೆಡಿ ಇಡೀ ಹೊಲನ ತಿಪ್ಪಿ ಗೊಬ್ಬರ ಆಗತ್ತೆ, ಸಾವಯವ ಗೊಬ್ಬರ ಆಗತ್ತೆ, ಕೊಟ್ಟಿಗೆ ಗೊಬ್ಬರ ಕಿಂತಲೂ ಮಿಗಿಲಾಗಿ ಆಗತ್ತೆ. ಅದಕ್ಕೇನ ಅಲ್ಲಿ ಆಟೋಮೆಟಿಕ್ ತನ್ನಿಂದ ತಾನೇ ತಾಯಿ ಗಿಡಕ್ಕಾಗಲಿ ಮರಿ ಗಿಡಕ್ಕಾಗಲಿ ಅಲ್ಲಿ ಅಲ್ಲೇ ತಗೋತಾ ಹೋಗ್ಬಿಡ್ತತಿ. ನಾವು ಮೂರು ವರ್ಷದ ಮೇಲೆ ಒಂದ್ ಪೀಕನ್ನ ಒಂದ್ ಸಲ ನಾಟಿ ಮಾಡಿದ್ರೆ ಮೂರು ವರ್ಷ ತೆಗಿತೇವ್ ಪೀಕ್, ಮೂರು ವರ್ಷ ತೆಗಿತೇವ್ರಿ. ಮೂರು ವರ್ಷ ಆದ ಕೂಡಲೇನ ವಯಸ್ಸಾಗಿರ್ತತಿ, ಅಷ್ಟನುಕನ ಅದ್ರ ಏಜು ಕಳ್ಕೊಂಡಿರ್ತತಿ. ಅದ್ರ ಕ್ರಾಪ್ ವ್ಯಾಲಿಡಿಟಿನು 3 ಇಯರ್ಸ್ ಇರ್ಬೋದು. ನಾನು 5 ವರ್ಷನೂ ಬೆಳೆದೀನಿ ಮತ್ತೆ, ಆದ್ರೆ ಎಲ್ಲರೂ 3 ವರ್ಷ ಬೆಳೆದಾರ, ನಾನು 5 ಪೀಕ್ನು ತೆಗೆದೀನಿ ನಾವು ಮಾಡುವಂತ ಮೇಹನತ್ ಮೇಲೆ. ಮತ್ತೆ ನಾವು ಬಾಳಿ ತೆಗೆದ ಮೇಲೆ ಅದನ್ನ ಒಟ್ಟ ಸುಡುವಂಗಿಲ್ಲ, ಅದು ಇಂಪಾರ್ಟೆಂಟ್. ಒಟ್ಟ ಸುಡುವಂಗಿಲ್ಲ, ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ. ಸ್ವಲ್ಪ ನಾವು ಬಾಳಿ ತೆಗೆದ್ಮೇಲೆ ತುಂಡು ತುಂಡು ಮಾಡಿ ಹಾಕ್ಬೇಕು, ಇಲ್ಲ ಈ ಇತ್ತಿತ್ತಲಾಗಿ ಚಾಪ್ ಕಟ್ರ್ ಬಂದಾವ, ಚಾಪ್ ಕಟ್ರಲ್ಲೇ ಇದು ಮಾಡ್ಬೇಕು. ಆಮೇಲೆ ರೂಟ್ವೇಟರ್ ಮಾಡ್ಬೇಕು, ರೂಟ್ವೇಟರ್ ಮಾಡಿಕೇಶನ್ ಮಡಿಕೆ ಹೊಡಿಬೇಕು. ಮಡಿಕೆ ಹೊಡೆದ ಮೇಲೂ ಆಗ್ಲಿಲ್ಲ ಅಂದ್ರೆ ಸಿಂಗಲ್ ಪಾಲ್ ನೇಗಿಲಿ ಹೊಡೆದ ಕಟ್ರ್ ಹೊಡೆದ್ರ ಹೊಳೆ ನೀವು ಕಬ್ ಮಾಡಿದಾದ್ರೆ ಒಂದ್ ಎಕರೆಗೆ ಒಂದ್ 100 ಟನ್ ಬೆಳಿಬಹುದು. ಅಷ್ಟು ಕೊಟ್ಟಿಗೆ ಗೊಬ್ಬರನ ಬಿಟ್ಟು ಹೋಗ್ಬಿಟ್ಟಿರ್ತದ ಬಾಳೆ. ನಮ್ಮ ಯುವಕರು, ಯುವ ಕೃಷಿಕರು ವಿಶೇಷವಾಗಿ ಇನ್ ಮೇಲೆ ಶುರು ಮಾಡಬೇಕು ಅನ್ನುವಂಥವ್ರು, ಎಲ್ಲಿ ನೀರಾವರಿ ವ್ಯವಸ್ಥೆ ಅದ ಅಂತವ್ರು ಬಾಳೆನೆ ಬೆಳೀರಿ ಅಂತ ಹೇಳಿ ನೀವು ಹೇಳ್ತೀರಿ? ಬಾಳಿನ ಬೆಳೀರಿ ಅಂತ ನೂರಕ್ಕೆ ನೂರು ಹೇಳ್ಬೋದು ಸರ. ಆದ್ರೆ ಬಾಳಿ ಬೆಳೆಯೋದು ಬಹಳ ಅಂದ್ರೆ ಬಹಳ ಸರಳ. ನೀವು ನಂಬಕಣ ಸಾಧ್ಯ ಇಲ್ಲ, ನೀವು ಅಷ್ಟು ದುಡ್ಡು ತಗೋಬಹುದು ಅದ್ರಲ್ಲಿ. ನೀವು ಇತಿ ಮಿತಿ ಇರ್ಲಾರ್ದಷ್ಟು ಅದರಲ್ಲಿ ಇನ್ಕಮ್ ಐತಿ ಅಷ್ಟೇ. ಮತ್ತೆ ಆರಾಮವಾಗಿ ಮಾಡಬಹುದು, ಖರ್ಚು ಕಡಿಮೆ ಲಾಭ ಜಾಸ್ತಿ, ಆರಾಮ್ ಇರುವಂತ ಪೀಕ. ಒಬ್ಬ ಆಫೀಸರ್ ಗತ್ಲೆ ಇರುವಂತ ಪೀಕ್ ಅಂದ್ರೆ ಬಾಳೆ. ಈಗ ಬಹಳ ಸರಳ ಐತಿ, ಬಹಳ ಆರಾಮದ ಅಂತ ಹೇಳಿ ಹೇಳ್ತಾ ಇದ್ರಲ್ಲ, ನಿಮ್ಮ ದಿನಚರಿ ಹೆಂಗದ? ಆರಾಮದೇವ್ ಸರ್. ಮುಂಜಾನೆ 5:30 ಎತ್ತೇವ್ರಿ, ಎದ್ ಕೂಡಲೇ ಸ್ನಾನ ಗಿನ ಮಾಡ್ಲಿಕ್ಕೆ ಮುಂಜಾನೆ ಲೈಟ್ ಇದ್ದು ಅಂದ್ರೆ ಸೀದಾ ತೋಟಕ್ಕೆ ಹೋಗೇನೆ ಮುಂದೆ ಕೆಲಸರಿ. ಲೈಟ್ ಇರ್ಲಿಲ್ಲ ಅಂದ್ರೆ 6:30 ಜಳಕ ಮಾಡಿ 7 ಗಂಟೆಗೆ ಊಟ ಮಾಡಿ ತೋಟಕ್ಕೆ ಹೋದೇವ್ ಅಂದ್ರೆ ಹೆಚ್ಚು ಕಡಿಮೆ ಯಾವ್ದೇ ಕೆಲಸ ಇರ್ಲಿಲ್ಲ ಅಂದ್ರೆ ಯಾವತ್ತು ಆಳುಗಳು ಇದ್ದೇ ಇರ್ತಾವ್ರಿ, ಒಂದ್ 5-6 ಆಳುಗಳು ಎನಿ ಡೇ ಬರ್ತಾರ್ರಿ. ಅವ್ರು ಹೆಣ್ಮಕ್ಳಂತರೂ ಅರವಿನೇ ಇರ್ತಾರ, ಗಂಡಾಳು ಒಂದ್ 3 ಮಂದಿ ಅರವಿ ಇರ್ತಾರ. ಅವ್ರ ಹಿಂದೆ ನಿಂತ ಕೆಸಿಂದ ಅಲ್ಲೇ ಆರಾಮವಾಗಿ ಇರ್ತೇವ್ರಿ. ಅವ್ರಿಗೆ ಹೇಳ್ಕೊತ ಮಾಡ್ಕೊತ ಹೊಲ್ಲಾಗ ಏನ್ ಇರ್ತಾವ ಅದನ್ನ ನೀಟಾಗಿ ಮಾಡಿಸೋದು ಅಷ್ಟೇ. ಅಂದ್ರೆ ಬಾಳೆ ಬೆಳೆದ್ರೆ ಏನು ಚಿಂತೆ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ ನೀವು? ಏನೇನು ಸರ, ಏನು ಚಿಂತೆ ಇರೋದಿಲ್ಲ. ನೀವು ಚಿಂತೆದಿಂದ ಒಂದ್ ವೇಳೆ ಚಿಂತೆದಿಂದ ಇದ್ರೂ ಆಟೋಮೆಟಿಕ್ ನೀವು ಬಾಳ್ಯಾಗ ಹೋದ್ರ ಬಾಳಿ ಲಿಂಬಿ ಅರಿಶಿನ ಅಂದ್ರ ಇವು ಯಾವುದೇ ಒಂದು ದೇವಿ ಪೂಜೆ ಇರ್ಲಿ, ಒಂದು ದೇವಸ್ಥಾನ ಪೂಜೆ ಇರ್ಲಿ, ಒಂದು ಜಾತ್ರೆ ಕೇತ್ರಿ ಇರ್ಲಿ, ಇವು ಮೂಲ ಬೇಕತ್ತಾರಲ್ಲ ಅವು ಮೂಲ ಮುಂದಿಟ್ಟುಗಳೇ ಒಂದು ಸಿರಿ ಅನ್ನುವಂತ ಒಂದು ಚಂದ ಒಂದು ವೈಭವ ಅನ್ನುವಂತದ್ ಹೆಂಗ ಅನಿಸ್ತತಿ. ನೀವು ಮನುಷ್ಯನಿಗೆ ಚಿಂತೆ ಇದ್ರ ಬಾಳ್ಯಾಗ ಹೋದ್ರೆ ಆಟೋಮೆಟಿಕ್ ಚಿಂತೆ ಅನ್ನೋದು ದೂರ ಆಗಿಬಿಡ್ತಾವ. ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು ಬಾಳೆ ಕೃಷಿ ಬಗ್ಗೆ ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? 9880423343. ಆತ್ಮೀಯರೆ, ಈರಣ್ಣಹಳ್ಳಿ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9880432343. ಈ ನಂಬರ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ಮಾತಾಡಬಹುದು, ಚರ್ಚೆ ಮಾಡಬಹುದು. ಒಳ್ಳೇದು ಈರಣ್ಣಹಳ್ಳಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ, ವಿಶೇಷವಾಗಿ ಯುವ ರೈತರಿಗೆ ತಾವು ತಮ್ಮ ಬಾಳೆ ಬೆಳೆಯ ಎಲ್ಲ ಅನುಭವಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಮತ್ತೆ ಅವರಲ್ಲಿ ತಮ್ಮ ಕೃಷಿಯ ಮೂಲಕ, ತಮ್ಮ ಮಾತುಗಳ ಮೂಲಕ ಸ್ಫೂರ್ತಿ ತುಂಬಿದ್ದೀರಿ. ಏನೇ ಮಾಡಿದ್ರೂ ಬಾಳೆ ಮಾಡಿದರೆ ನಮಗೆ ಸಾಕಷ್ಟು ಒಳ್ಳೆ ಉಜ್ವಲವಾದಂತಹ ಒಂದು ಭವಿಷ್ಯದ, ಅದನ್ನು ಮಾಡೋದ್ರಿಂದ ನಮ್ಮ ಬಾಳು ಬೆಳಗುತ್ತದೆ ಅನ್ನುವಂತಹ ಮಾತನ್ನು ಅಗದಿ ಆತ್ಮವಿಶ್ವಾಸದಿಂದ ತಾವೇನು ಹೇಳ್ತಾ ಇದ್ದೀರಿ. ಈ ಮಾತುಗಳು ನಿಜವಾಗಿ ನಮ್ಮ ಎಲ್ಲ ಕೃಷಿಕರ ಮೇಲೆ ಪ್ರಭಾವ ಬೀರೇ ಬೀರ್ತಾವ ಅಂತೇಳಿ ನಾವು ಅನ್ಕೋತೀವಿ. ಮತ್ತೆ ಆ ಭರವಸೆ ಕೂಡ ಅದ. ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಬಾಳೆ ಬೇಸಾಯದಲ್ಲಿನ ಅನುಭವ ಕುರಿತು ಬಸವನ ಬಾಗೇವಾಡಿ ತಾಲೂಕು ಕುಬಕಡ್ಡಿ ಗ್ರಾಮದ ಈರಣ್ಣಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ.